ಇದು 2023-24 ಸಾಲಿಂದು. ನಮ್ಮ ಕೃಷಿ ಇಲಾಖೆಯವರು ನಡೆಸಿದಂಥ ಈ ಭತ್ತದ ಕಟಾವು ಒಂದು ಪರೀಕ್ಷೆಯಲ್ಲಿ ನಿಮಗೆ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 113.49 ಕ್ವಿಂಟಲ್ನಷ್ಟು ಇಳುವರಿ ಬಂದಿದೆ. ಇದು ರಾಜ್ಯ ಮಟ್ಟಕ್ಕೆ 2ನೇ ಸ್ಥಾನ. ಅದು ನಮ್ಮ ಕೊಡಗು ಜಿಲ್ಲೆಯ ಹಿರಿಮೆ ಅಂತ ಹೇಳ್ಬೋದು. ಮಳೆಯಾಶ್ರಯದಲ್ಲೇ ತಾವು ಇಷ್ಟು ಗಳಿಸಿದ್ದಾರೆ. ನಿಮ್ಮ ನೈಜ ಇಳುವರಿ ಎಷ್ಟಿರ್ಬೋದು 1 ಎಕರೆಗೆ ನಿಮ್ಮ ಒಂದು ಲೆಕ್ಕಾಚಾರದಲ್ಲಿ? ನಮ್ಮ ಇಲ್ಲಿ ನಾರ್ಮಲ್ ಆಗಿ ಮಾಡಿದ್ರೆ ಸರ್ ನಮಗೆ ಬರುವುದಂದ್ರೆ ಒಂದು 1 ಎಕರೆಗೆ ಹೆಚ್ಚು ಕಡಿಮೆ ಒಂದು 25-30 ಕ್ವಿಂಟಲ್ ಬರ್ಬೋದು. ಬೇರೆ ತಳಿಗಳಾದರೆ, ತುಂಗಾ ಭತ್ತದ ತಳಿ ಆದರೆ ಅದು ಸ್ವಲ್ಪ ಇಳುವರಿ ಹೆಚ್ಚಿಗೆ ಬರ್ತಾ ಇರ್ತದೆ. ಅದರಿಂದ ನಾವು ಅದನ್ನು ನಾವು ಬೆಳೀತಾ ಇದ್ದೀವಿ. ಅಂದರೆ 1 ಎಕರೆಗೆ ಅಷ್ಟು ಒಂದು 35-40 ಕ್ವಿಂಟಲ್ ಬರ್ಬೋದು? ಬರ್ಬೋದು ಸರ್. ತುಂಗಾ ಬರ್ತದೆ ಅಂದರೆ ನಾವು ಅದನ್ನು ಸ್ವಲ್ಪ ಈ ಗೊಬ್ಬರ ನಿರ್ವಹಣೆ, ನೀರಿನ ನಿರ್ವಹಣೆ ಸ್ವಲ್ಪ ನೋಡಬೇಕಾಗ್ತದೆ. ಅಂದರೆ ಈ ಕೃಷಿ ಪ್ರಶಸ್ತಿಗೆ ತಾವು ಸ್ಪರ್ಧಿಸಿದ್ರಲ್ಲ, ಹೌದು ಸರ್, ಇದಕ್ಕಾಗಿ ವಿಶೇಷವಾದ ಗಮನ ಕೊಟ್ಟು ಕೂಡ ಭತ್ತದ ಬೆಳೆ ಬೆಳೆದ್ರೆ? ನಾನಂದ್ರೆ 2013-14 ಈ ಕೃಷಿ ಇಲಾಖೆಗೆ ಬೀಜ ಭತ್ತಕ್ಕಾಗಿ ಬಂದಿರುವಾಗ ಅಲ್ಲಿ ಅಧಿಕಾರಿಗಳು ಹೇಳಿದ್ರು, ನನ್ನ ಹೀಗೆ ಮಾತನಾಡಿರುವಾಗ ಕೃಷಿ ಇದರಲ್ಲಿ ಪ್ರಶಸ್ತಿಗಳು ಬರ್ತಾ ಇದೆ, ನೀವು ಸ್ಪರ್ಧೆ ಮಾಡಿ ನೋಡಿ ಅಂತ ಹೇಳಿದ್ರು. ಅವಾಗ ಅಂದ್ರೆ ಬಾಲ್ಯದ ಇದರಲ್ಲಿ ಎಜುಕೇಶನ್ ಮನೆಯಲ್ಲೇ ಇದ್ದು ಕೃಷಿ ಆರಂಭದ ಸಮಯ ಅವಾಗ ನೋಡುವಂತ ಮಾಡಿದೀವಿ ಸರ್. ಅಂದ್ರೆ ನಿಮ್ಮ ತಂದೆಯವರು ಕೃಷಿ ಮಾಡ್ತಾ ಇದ್ದಾರೆ? ತಂದೆಯವರು ಕೃಷಿ, ಅಜ್ಜನವರು ಕೃಷಿ, 3 ತಲೆಮಾರಿಂದ ಕೃಷಿನೇ ನಡೆಸ್ತಾ ಬರ್ತಾ ಇದೀವಿ. ಮತ್ತೆ ನೀವು ತಾಲೂಕು ಮಟ್ಟ ಮತ್ತೆ ಜಿಲ್ಲಾ ಮಟ್ಟದಲ್ಲೂ ಪ್ರಶಸ್ತಿ ತಗೊಂಡಿದ್ದೀರಾ? ತಗೊಂಡಿದ್ದೀವಿ ಸರ್. ಅಂದ್ರೆ ಈಗ ತುಂಗಾ ತಳಿಯನ್ನ ನೀವು ಬಳಸ್ಕೊಂಡ್ರಿ? ತುಂಗಾ ತಳಿ ನಿಮ್ಮ ಈ ಕೃಷಿ ಪ್ರಶಸ್ತಿ ಒಂದು ಸ್ಪರ್ಧೆಗೆ ಏನು ತುಂಗಾ ತಳಿ ವಿಶೇಷ? ತುಂಗಾ ತಳಿ ಅಂದ್ರೆ ಅದು ಒಂದು ಹೈಬ್ರಿಡ್ ತಳಿ ಅಂತ ಹೇಳ್ಬಹುದು. ಯಾಕೆಂದ್ರೆ ನಮ್ದು ಮೊದಲಿನ ತಳಿಗಳಾದ್ರೆ ನಮ್ಮ ನಾಟಿ ತಳಿಗಳಲ್ಲಿ ಅಷ್ಟು ಇಳುವರಿ ಬರ್ತಾ ಇಲ್ಲ, ತುಂಗಾ ತಳಿಯಲ್ಲಿ ಇಳುವರಿ ಹೆಚ್ಚಿಗೆ ಬರ್ತದೆ, ಚೆನ್ನಾಗಿ ಬರುತ್ತೆ. ಮತ್ತೆ ಅದನ್ನ ಸ್ವಲ್ಪ ನಮಗೆ ಈ ಗೊಬ್ಬರ ನಿರ್ವಹಣೆ, ನೀರಿನ ನಿರ್ವಹಣೆ ಸ್ವಲ್ಪ ಹೆಚ್ಚಿಗೆ ನೋಡಿದ್ರೆ ಅದು ಚೆನ್ನಾಗಿ ಇಳುವರಿ ಬರುತ್ತೆ. ಮತ್ತೆ ನಮ್ಮ ಈ ಮೊದಲಿನಂತ ನಮ್ಮ ನಾಟಿ ತಳಿಗಳು ನೆಲಕ್ಕೆ ಬಿದ್ದು ನಷ್ಟ ಸಂಭವಿಸ್ತಾ ಇರ್ತಿತ್ತು, ಇದಾದ್ರೆ ಬೀಳೋ ಇದು ಕಡಿಮೆ ಇದೆ. ಅಂದ್ರೆ ಎತ್ತರ ಅಷ್ಟು ಬರಲ್ವ? ಇದು 3.5 ಅಡಿ ಬರ್ಬಹುದು. 3.5 ಅಡಿವರೆಗೂ ಬರುತ್ತೆ ಅಂದ್ರೆ ಬೀಳೋ ಇದು ಕಡಿಮೆ ಇದೆ. ಅಂದ್ರೆ ಒಂಥರ ದಷ್ಟಪುಷ್ಟವಾಗಿ ಬರುತ್ತೆ. ದಷ್ಟಪುಷ್ಟವಾಗಿ ಬರುತ್ತೆ. ಸ್ವಲ್ಪ ಗೊಬ್ಬರ ಹೆಚ್ಚಾದ್ರೂ ತಡೆದುಕೊಳ್ಳೋ ಶಕ್ತಿ ಇದೆ ಅದಕ್ಕೆ. ಮತ್ತೆ ಕಾಳಿನ ಗುಣಮಟ್ಟ? ಕಾಳಿನ ಗುಣಮಟ್ಟ ಅಂದ್ರೆ ಸ್ವಲ್ಪ ಉದ್ದನೆ ತಳಿ, ಒಂದು ರೀತಿ ಅನ್ನ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಹಾಗಾದ್ರೆ ಅನ್ನ ಮಾಡಲಿಕ್ಕೆ ನಮ್ಮ ಇಲ್ಲಿಯವರಿಗೆ ಸ್ವಲ್ಪ ಕಷ್ಟ, ಯಾಕಂದ್ರೆ ಸಣ್ಣ ಅಕ್ಕಿಯನ್ನು ಊಟ ಮಾಡಿದವರಿಗೆ ಇದು ಸ್ವಲ್ಪ ಉದ್ದವಾಗಿರ್ತದೆ. ಅದು ಹೆಚ್ಚಿಗೆ ಇದಕ್ಕೆ ಹೋಗ್ತಾ ಇದೆ ಅಂದ್ರೆ ಮಂಡಕ್ಕಿ ಮಾಡಲಿಕ್ಕೆ ಅದಕ್ಕೆ ಸ್ವಲ್ಪ ಡಿಮಾಂಡ್ ಜಾಸ್ತಿ ಇದೆ ಅಂತೆ. ಇನ್ನು ಮುಖ್ಯವಾಗಿ ಈಗ ಸಾಧಾರಣವಾಗಿ ನಮ್ಮಲ್ಲಿ ಸಸಿ ಮಡಿ ಮಾಡಿಕೊಂಡು ನಾಟಿ ಮಾಡ್ತಾರೆ, ನೀವು ಹೇಗೆ ಮಾಡ್ತೀರಾ? ಸಸಿ ಮಡಿ ಮಾಡ್ತಾ ಇದೀವಿ. ಸಸಿ ಮಡಿ ಯಾವಾಗ ಮಾಡ್ಕೊಳ್ತೀರಾ ಸಾಧಾರಣವಾಗಿ? ಜುಲೈ ತಿಂಗಳಲ್ಲಿ ಮಾಡ್ತಾ ಇದೀವಿ. ಜುಲೈ ತಿಂಗಳಲ್ಲಿ ಯಾಕೆಂದ್ರೆ ಬೇಗ ಬಂದ್ರೆ ನವೆಂಬರ್ ಡಿಸೆಂಬರ್ಲಿ ಮಳೆ ಇರುತ್ತೆ ಅಲ್ವಾ, ಡಿಸೆಂಬರ್ನ ಮೊದಲನೇ ವಾರದಿಂದ ನೋಡಿಕೊಂಡು ನಾವು ಸಸಿ ಮಡಿ ತಯಾರು ಮಾಡ್ಕೊಳ್ತೇವೆ. ಅಂದ್ರೆ ಕೊಯ್ಲು ಸಮಯದಲ್ಲಿ ಮಳೆ ಸಿಗಬಾರ್ದು, ಹಾಗಾಗಿ ಡಿಸೆಂಬರ್ ಹೊತ್ತಿಗೆ ಕೊಯ್ಲಿ ಬರ್ಬೇಕು. ಸಸಿ ಮಡಿ ಮಾಡಿದ ಅಲ್ಲಿಂದ 150-160 ದಿವಸದ ಲೆಕ್ಕಾಚಾರದಲ್ಲಿ ನಾವು ಸಸಿ ಮಡಿ ತಯಾರು ಮಾಡ್ಕೊಳ್ತೀವಿ. ಮತ್ತೆ ಈ ಸಸಿ ಮಡಿ ಮಾಡ್ಕೊಳ್ತಿರಲ್ಲ, ಅದಕ್ಕಿಂತ ಮುಂಚೆ ಈ ಭತ್ತದ ಒಂದು ಬೀಜಕ್ಕೆ ಏನಾದ್ರು ಬೀಜೋಪಚಾರ ಇಂಥದ್ದು ಏನಾದ್ರು ಮಾಡ್ತೀರಾ? ನಾವು ಹೆಚ್ಚಿಗೆ ಏನು ಮಾಡ್ತಾ ಇಲ್ವಾ ಸರ್, ಅದನ್ನು ಸ್ವಲ್ಪ ಕೀಟನಾಶಕ ಅದು ಒಂದೊಂದು ಇದರಲ್ಲಿ ಸ್ವಲ್ಪ ಬೆವಸ್ಟಿನ್ ಪೌಡರ್ ಮಿಕ್ಸ್ ಮಾಡಿ ಇದು ಮಾಡ್ತೀವಿ. ಮತ್ತೆ ಹೆಚ್ಚಿಗೆ ಯಾವುದೇ ಆರೈಕೆ ಮಾಡ್ತಾ ಇಲ್ಲ, ಬೀಜೋಪಚಾರ ಏನು ಮಾಡೋದಿಲ್ಲ. ಉಪ್ಪು ನೀರಿನಲ್ಲಿ ಸ್ವಲ್ಪ ಅದನ್ನ ಜೊಳ್ಳು ಬೇರ್ಪಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಇದುವರೆಗೆ ಮಾಡ್ತಾ ಇಲ್ಲ. ಮೊಳಕೆ ಬರೆಸಿ 3 ದಿನ ಕಳೆದ ಮೇಲೆ ಬೀಜ ಬಿತ್ತನೆ ಮಾಡ್ತೇವೆ. ಸಸಿ ಮಡಿಯಲ್ಲಿ ಸಸಿ ಮಡಿ ಹೇಗೆ ತಯಾರು ಮಾಡ್ಕೊಳ್ತೀರಾ? ಸಸಿ ಮಡಿ ಅಂದ್ರೆ ಈಗ ಒಂದು 10-12 ದಿವಸ ಗದ್ದೆ ನೀರಿಗೆ ಇದು ಮಾಡ್ಬಿಟ್ಟು ಸ್ವಲ್ಪ ಕರಗ್ಲಿಕ್ಕೆ ಬಿಡ್ತೀವಿ. ಮತ್ತೆ ಅದಕ್ಕೆ ಸ್ವಲ್ಪ ದನದ ಸಗಣಿ ಗೊಬ್ಬರ ಇದಾಕಿ ಮತ್ತೆ ಅದನ್ನ ಸಮತಟ್ಟು ಮಾಡಿ ಮತ್ತೆ ಸಸಿ ಮಡಿ ಮಾಡ್ತೀವಿ. ಇವಾಗೆಲ್ಲ ಟ್ರ್ಯಾಕ್ಟರ್ ಉಳುಮೆ ಮಾಡ್ತಾ ಇದೀವಿ, ಮೊದಲನೇ ಎತ್ತುಗಳಲ್ಲಿ ಮಾಡ್ತಾ ಇದ್ವು. ಇವಾಗ ಎತ್ತುಗಳನ್ನ ಸಾಕೋದು ಕಷ್ಟ ಇರೋದ್ರಿಂದ ಎಲ್ಲ ಯಂತ್ರೋಪಕರಣಗಳ ಮೂಲಕಲೇ ಮಾಡ್ಬೇಕಾಗ್ತದೆ. ಕೊಟ್ಟಿಗೆ ಗೊಬ್ಬರನು ಬಳಸ್ತೀವಿ. ಮತ್ತೆ ಎಲೆ ಗೊಬ್ಬರ ಅಂತಾರಲ್ಲ, ಈ ಎಲೆಗಳು ಸಿಗ್ತವೆ, ಬಳಸ್ಕೊಳ್ತೀರಾ? ಅದು ಈಗ ಸಂದರ್ಭ ನೋಡ್ಕೊಂಡು ಮಾಡ್ತೀವಿ, ಯಾಕೆಂದ್ರೆ ಒಂದೊಂದು ಟೈಮಲ್ಲಿ ಆಗೋದಿಲ್ಲ. ಮತ್ತೆ ಕೆಲಸಗಾರರ ಅಭಾವ ಇದೆ, ಮತ್ತೆ ಸ್ವಲ್ಪ ನಾವೇ ಮಾಡ್ಬೇಕಾಗ್ತದೆ ಅದೆಲ್ಲ ಮಾಡ್ಬೇಕು ಅಂತ. ಆದ್ರೆ ಬೇರೆ ಬೆಳೆಗಳಿಗೂ ಕೂಡ ಗಮನ ಕೊಡ್ಬೇಕಾಗುತ್ತೆ, ತುಂಬಾ ಆಳುಗಳ ಇದು ಇರ್ತದೆ, ಅದರಿಂದ ಸ್ವಲ್ಪ ನೋಡ್ಕೊಂಡು ಕೆಲಸ ಮಾಡ್ಬೇಕಾಗ್ತದೆ ಅಷ್ಟೇ. ಈಗ ಸಸಿ ಮಡಿ ನೀವು ಬೀಜ ಬಿತ್ತಿದ ತಕ್ಷಣನೇ ಗದ್ದೆನೂ ತಯಾರು ಮಾಡ್ಕೋಬೇಕಾಗತ್ತೆ. ಅಲ್ಲಿಂದ ಒಂದು ಅದೇ ಬೀಜ ಬಿತ್ತನೆ ಮಾಡಿದ ಮೇಲೆ ಒಂದು ತಿಂಗಳು ಟೈಮ್ ಇರುತ್ತೆ ಅಲ್ವಾ, ಆ ಮಧ್ಯದಲ್ಲಿ ಮಧ್ಯ ಮಧ್ಯದಲ್ಲಿ ಉಳುಮೆ ಮಾಡಿಕೊಂಡು ಗದ್ದೆನ ಅಂದ್ರೆ ಗದ್ದೆ ಆದಷ್ಟು ಸಮತಟ್ಟಾಗಿರ್ಬೇಕು, ಅದನ್ನ ಸ್ವಲ್ಪ ಗಮನ ಕೊಡಬೇಕಾಗ್ತದೆ. ನಿಮ್ದು ಸ್ವಲ್ಪ ಕೆಳಗಿನ ಮಟ್ಟದ ಜಮೀನ ಹೇಗೆ ಅಂದ್ರೆ ಜೌಗು ಜಾಸ್ತಿ ನೀರ್ ನಿಲ್ಲೋದು, ಜಾಸ್ತಿ ನೀರ್ ನಿಲ್ಲುವಂತ ಪ್ರದೇಶ, ಅದನ್ನ ತಯಾರು ಮಾಡೋದು ಸ್ವಲ್ಪ ಕಷ್ಟನೇ. ಹೌದು, ಅಂದ್ರೆ ಮಂಗಟ್ಟು ಅಂತ ಹೇಳ್ತೀವಿ ಅಲ್ವಾ, ಅದು ಬರುತ್ತೆ. ಅಂದ್ರೆ ಗದ್ದೆ ಚೆನ್ನಾಗಿ ತಯಾರು ಮಾಡ್ಕೊಳ್ತೀರಾ, ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಏನಾದರೂ ಬಳಸ್ತೀರಾ? ಬಳಸ್ತೀವಿ. ಬಳಸಲೇಬೇಕಲ್ವಾ? ಅಂದ್ರೆ ತುಂಬಾ ಬಳಸೋದಿಲ್ಲ ಸೊ, ಯಾಕಂದ್ರೆ ಅದು ಈಗ ಮಣ್ಣು ಆಲ್ರೆಡಿ ಗೊಬ್ಬರ ಇಡುದು ಚೆನ್ನಾಗಿದೆ, ಕಪ್ಪು ಮಣ್ಣು ಆಗಿದೆ, ನೋಡಿಬಿಟ್ಟು ಯೂಸ್ ಮಾಡ್ತೀವಿ ಎಷ್ಟು ಬೇಕು ಅಷ್ಟು. ಮೊದಲಾದ್ರೆ ತುಂಬಾ ಯೂಸ್ ಮಾಡ್ತಾ ಇದ್ವಿ, ಇವಾಗ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ವಿ. ಅಂದ್ರೆ ಸಸಿಗಳಿಗೆ ಒಂದು ತಿಂಗಳು ವಯಸ್ಸಾದ ಸಸಿನೇ ಬಳಸ್ಕೊಳ್ತೀವಿ, 30 ದಿನಗಳ ನಂತರನೇ ನಾಟಿ ಮಾಡ್ತಾ ಇದ್ವಿ. ನಾಟಿ ಮಾಡುವಾಗ ಯಾವ ಕ್ರಮ ಅನುಸರಿಸ್ತೀರಾ, ಎಷ್ಟೆಷ್ಟು ಅಂತರದಲ್ಲಿ ಇರಬೇಕು ಅಂತ ಏನು ಮಾಡ್ತೀರಾ? ಅಂದ್ರೆ ಮೊದಲನೇ ಪ್ರಕಾರ ಆದ್ರೆ ಒಂದಡಿಗೆಲ್ಲ ನಾಟಿ ಮಾಡ್ತಾ ಇತ್ತು. ಇವಾಗ ನಾವು ಈಗ ಇದನ್ನ ಒಂದು ಸಸಿಗಳ ಸಂಖ್ಯೆ ಜಾಸ್ತಿ ಬೇಕು ಅಂತ ಹೇಳ್ಬಿಟ್ಟು ಮತ್ ಇದು ಮಾಡಿ ಆಗುವಾಗ ಸ್ವಲ್ಪ ಹತ್ರ ನಾಟಿ ಮಾಡ್ತೀವಿ, ಒಂದು ಮುಕ್ಕಾಲಡಿ ಮುಕ್ಕಾಲಡಿ ಅಂತರದಲ್ಲಿ ನಾಟಿ ಮಾಡ್ತೀವಿ. ಅಂದ್ರೆ ಸಸಿಗಳ ಸಂಖ್ಯೆ ಜಾಸ್ತಿ ಆದಾಗ ಸಸಿಗಳ ಸಂಖ್ಯೆ ಜಾಸ್ತಿ, ಈಗ ಇಳುವರಿ ಜನ ಬರುತ್ತೆ. ಕೃಷಿ ಇಲಾಖೆಯವರು ಒಂದು ಎಕರೆಗೆ 25 ಕೆಜಿ ಅಂತ ಹೇಳ್ತಾ ಇದ್ರೆ ನಾವು 50 ಕೆಜಿ ಬಳಸ್ತಾ ಇದೀವಿ, ಜಾಸ್ತಿ ಬಳಸ್ತಾ ಬೀಜ ಬಳಸ್ತಾ ಇದೀವಿ. ಅಂದ್ರೆ ಬೀಜ ನೀವು ಪ್ರತಿ ವರ್ಷನೂ ಕೃಷಿ ಇಲಾಖೆಯಿಂದ ತರ್ತೀರಾ ಅಥವಾ ನಿಮ್ಮ ಬೀಜನೂ ಬಳಸ್ಕೊಳ್ತೀರಾ? ಇಲ್ಲ ಸರ್, ನಾವು 2 ವರ್ಷ ನಾವು ಮಾಡಿದಂತ ಇದನ್ನೇ ಬಳಸ್ತೀವಿ, ಮತ್ತೆ ಅದ್ರಲ್ಲಿ ಸ್ವಲ್ಪ ಬೀಜದಲ್ಲಿ ಮಿಕ್ಸಿಂಗ್ ಸ್ಟಾರ್ಟ್ ಆಗ್ತಾ ಇರ್ತದೆ, ಆವಾಗ ಬದಲಾವಣೆ ಮಾಡ್ತವೆ, ಹೊಸ ಬೀಜ ತರ್ತೀರಾ? ಹೌದು, ರೈತ ಸಂಪರ್ಕ ಕೇಂದ್ರದಿಂದ. ಹೌದು. ಇನ್ನ ಗೊಬ್ಬರ ಏನಾದರೂ ಕೊಡ್ತೀರಾ ನಾಟಿ ಮಾಡೋ ಸಂದರ್ಭದಲ್ಲಿ? ಹಾ, ಕೊಡ್ತೀವಿ ಸರ್. ಮೊದಲನೇದಾಗಿ ಸಾರಜನಕ ಯೂರಿಯಾ, ಅಂದ್ರೆ ಒಂದು ಎಕರೆಗೆ ಒಂದು ಚೀಲದಷ್ಟು ನಾಟಿಗೆ ಉಳುಮೆ ಮಾಡುವಾಗ ಹಾಕಿರ್ತೀರಿ, ಕೊಡ್ತೀವಿ. ಯಾಕೆಂದ್ರೆ ಅವಾಗ ಸ್ವಲ್ಪ ಬೇಗನೆ ಗಿಡಗಳು ಜೀವ ಹಸಿರು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹೌದೌದು, ಅದಕ್ಕೆ ಒಂದು ಅದೇ ಸಾರಜನಕ ಗೊಬ್ಬರ ಮೇಲ್ ಗೊಬ್ಬರವಾಗಿ ಕೊಡ್ತೀವಿ. ಮತ್ತೆ ರಂಜಕ ಕೊಡ್ಬೇಕಾಗತ್ತೆ, ಅದು 22 ದಿವಸ ಕಳೆದ ಮೇಲೆ ಕಳೆ ಕಿತ್ತು ಬಿಟ್ಟು ಮತ್ತೆ ಕೊಡ್ತೀವಿ ರಂಜಕ, ಪೊಟ್ಯಾಸ್ ರಂಜಕ ಸಾರಜನಕ. ಅದನ್ನು ನೋಡಿ ನಾವು ಕೆಲವು ಈ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನೇ ಕೊಡ್ತೇವೆ, ಎಲ್ಲ ಸಿಕ್ಕಿಲ್ಲ ಅಂದ್ರೆ ಮಿಕ್ಸ್ ಮಾಡಿ ಕೊಡ್ಬೇಕಾಗ್ತದೆ, ನೇರ ಗೊಬ್ಬರ ತಗೊಂಡು ಮಿಶ್ರ ಮಾಡಿಕೊಂಡು ಕೊಡ್ಬೇಕಾಗತ್ತೆ. ಅದೇ ನೋಡ್ಕೊಳ್ಬೇಕು, ಒಂದೊಂದು ಸಮಯ ಸಮುದ್ರ ಬದಿ ಸಿಕ್ಕೋದಿಲ್ಲ, ಆವಾಗ ಯಾವ್ದು ನೋಡಿ ಒಂದು ರೇಷಿಯೋ ಇದರಲ್ಲಿ ಕೊಡ್ಬೇಕಾಗ್ತದೆ. ಅಂದ್ರೆ ಆ ಸಂದರ್ಭದಲ್ಲಿ ಗೊಬ್ಬರ ಕೊಡೋದು ಬಹಳ ಮುಖ್ಯ. 22 ದಿವಸ ಆದ್ಮೇಲೆ ಕೊಡ್ಬೇಕಾಗ್ತದೆ, ಮರಿಗಳು ಬರಕ್ ಸ್ಟಾರ್ಟ್ ಆಗುತ್ತೆ, ತೆಂಡೆಗಳು ತೆಂಡೆ ಹೊಡಿಯಕ್ ಸ್ಟಾರ್ಟ್ ಆಗ್ತದೆ, ಅವಾಗ ಕೊಡ್ಲೇಬೇಕಾಗ್ತದೆ, ಕೊಡ್ಬೇಕಾಗ್ತದೆ. ಮತ್ತೆ ಕಳೆ ಏನಾದ್ರೂ ತೆಗಿತೀರ ಆ ಸಂದರ್ಭದಲ್ಲಿ? ಕಳೆ ತೆಗೆದು ಗೊಬ್ಬರ ಕೊಡ್ತೀವಿ ಸರ್. ಕಳೆ ತೆಗೆದು ಕೊಡ್ಬೇಕು? ಹೌದು. ಎಷ್ಟು ಸರಿ ಕಳೆ ತೆಗಿತೀರ? ಅದನ್ನು 1-2 ಸತಿ ತೆಗಿಬೇಕಾಗ್ತದೆ, ಯಾಕೆಂದ್ರೆ ಇವಾಗ ಈ ಮಳೆ ಜಾಸ್ತಿ ಆಗುವಾಗ ಮೇಲ್ಗಡೆಯಿಂದ ಬಂದಂತ ಬೀಜಗಳು ಮೊಳಕೆ ಹೊಡೆಯಲು ಸ್ವಲ್ಪ ಲೇಟ್ ಆಗಿ ಬರ್ತದೆ, ಆವಾಗ ಅದು ಫಸ್ಟ್ ತೆಗೆಯುವಾಗ ಸಿಕ್ಕೋದಿಲ್ಲ, ಮತ್ತೆ ಅದು 2ನೇ ಬಾರಿ ಉದ್ದ ಬಂದಿರುತ್ತೆ, ಆ ಟೈಮ್ ಸ್ವಲ್ಪ ಕೀಳ್ಬೇಕಾಗ್ತದೆ. ಮತ್ತೆ ನೀರನ್ನ ಸರಿಯಾಗಿ ನಿಲ್ಲಿಸಿದ್ರೆ ಕಳೆಗಳು ಅಷ್ಟು ಬರಲ್ಲ ಅಂತಾರೆ, ನೀವು ಎಷ್ಟು ಆಳಕ್ಕೆ ನೀರ್ ನಿಲ್ಲಿಸ್ತೀರ? 2-3 ಇಂಚಷ್ಟು ನಿಲ್ಲಿಸಬೇಕಾಗ್ತದೆ, 2 ಅಂಗಲದಿಂದ 3 ಅಂಗಲ. ಹೌದು, ಅಂದ್ರೆ ಕೊಡಗು ಜಿಲ್ಲೆಯಲ್ಲಿ ಹೆಚ್ಚು ಮಳೆ ಬರೋದ್ರಿಂದ ನಾವು ನಿಯಂತ್ರಣ ಮಾಡೋದು ಕಷ್ಟನೇ ಆಗುತ್ತೆ. ಕೆಲವು ಟೈಮಲ್ಲಿ ನೀರನ್ನು ಬತ್ತಿಸಬೇಕಾಗ್ತದೆ, ಒಂದು ಮಳೆ ನೋಡಿಕೊಂಡು ನೀರಿನ ವ್ಯವಸ್ಥೆ ನೋಡಿಕೊಂಡು ಒಂದು 10 ದಿವಸಕ್ಕೊಂದ್ಸತಿ ಎಲ್ಲ ನೀರನ್ನು ಫುಲ್ ಡ್ರೈ ಮಾಡಿ ಮತ್ತೆ ಪುನಃ ನೀರನ್ನ ತುಂಬಿಸೋ ವ್ಯವಸ್ಥೆ ಮಾಡಬೇಕಾಗ್ತದೆ. ಮತ್ತೆ ನಾಟಿ ಮಾಡಿದ ಒಂದು 50-55 ದಿನಕ್ಕೆ ಎಲ್ಲ ತೆನೆಗಳು ಬರೋಕ್ಕೆ ಪ್ರಾರಂಭ ಆಗುತ್ತೆ, ಅವಾಗಲೂ ಏನಾದರೂ ಗೊಬ್ಬರ ಇಂಥದ್ದು ಕೊಡ್ತೀರಾ? ಪೊಟ್ಯಾಸ್ ಕೊಡಬೇಕು ಅಂತ ಹೇಳ್ತಾ ಇರ್ತೇವೆ ಸರ್, ನಾವೇನು ಟ್ರೈ ಮಾಡಿಲ್ಲ. ಕೊಟ್ಟರೆ ತೂಕ ಜಾಸ್ತಿ ಬರ್ತದೆ, ಜಳ್ಳು ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಹೌದೌದು, ಮತ್ತೆ ನಾವು ಅದನ್ನ ಮಾಡಿಲ್ಲ. 2 ಸರಿ ಕೊಡ್ತೀರಾ ಅಷ್ಟೇ? 2 ಸರ್ತಿ ಕೊಡ್ತೀವಿ, 2 ಸರ್ತಿ ನೋಡ್ತೀವಿ, ಮತ್ತೆ ಬೇಕು ಅಂತಾದ್ರೆ ಮತ್ತೆ ಒಂದು 40 ದಿವಸ ಕಳೆದ ಮೇಲೆ ಮಧ್ಯದಲ್ಲಿ ಎಲ್ಲಿ ಸ್ವಲ್ಪ ಬೆಳೆ ಎದ್ದಿರೋದಿಲ್ಲ ಅಂತ ಜಾಗಕ್ಕೆ ನೋಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಇದು ಮಾಡ್ಬೇಕಾಗ್ತದೆ. ಮತ್ತೆ ಕೊಡಗು ಜಿಲ್ಲೆಯಲ್ಲಿ ಸ್ವಲ್ಪ ಬೆಂಕಿ ರೋಗದ ಹಾವಳಿ ಕೂಡ ಕಂಡು ಬರುತ್ತೆ, ಕೆಲವು ಕೀಟಗಳು ಬರ್ತವೆ ಅಂತ? ಕೀಟಗಳು ಬರ್ತವೆ ಸರ್, ಈ ಕಳೆದ ವರ್ಷದಲ್ಲಿ ಕೀಟಗಳ ಕಾಟ ಜಾಸ್ತಿ ಆಗಿದೆ, ಅದೊಂದು ಬಿಳಿ ಜಿರಳೆ ಅಂತ ಹೇಳಿ ಅದು ಸ್ವಲ್ಪ ಎಲ್ಲಾ ಕಡೆ ಹೆಚ್ಚಿಗೆ ಇತ್ತು. ಎಲೆ ಸುರುಳಿ ಹುಳು ಅಂತಾರಲ್ಲ ಅಲ್ವಾ? ಎಲೆ ಸುರುಳಿ ಅಲ್ಲ ಸರ್, ಅದು ಕಟ್ ಮಾಡಿ ಆಗ್ತದೆ, ಪೈರನ್ನೇ ಕಟ್ ಮಾಡಿ ಅದು ರಾತ್ರಿ ಹೊತ್ತು ದಾಳಿ ಮಾಡೋದು, ಹಗಲೊತ್ತು ಕಾಣದೇ ಇಲ್ಲ. ಅದೇ ಮತ್ತೆ ಯಾವಾಗ ಈ ಸ್ಪ್ರೇ ಎಲ್ಲ ಹೊಡೆದು ಇದು ಮಾಡ್ತೀವಿ, ಆ ಬಿದ್ದ ಮೇಲೆ ಒಂದು ಬಿಳಿ ಚಿಟ್ಟೆ ಅಂತ ಹೇಳ್ಬೋದು, ಸಣ್ಣ ಗಾತ್ರ ಚಿಟ್ಟೆ, ಅದು ಇದು ಅದು ಮೊಟ್ಟೆ ಇಡುತ್ತೆ, ಮೊಟ್ಟೆ ಇಡುತ್ತೆ, ತುಂಬಾ ಬೇಗ ವೃದ್ಧಿ ಆಗ್ತದೆ. ಕಾಂಡ ಕೊರಕದ ಕೀಟ? ಹೌದು. ಅದರ ನಿಯಂತ್ರಣಕ್ಕೆ ಸಿಂಪಡಣೆ ಮಾಡಬೇಕು. ಸಿಂಪಡಣೆ ಮಾಡಬೇಕಾಗ್ತದೆ. ನಾವು ಅಂದ್ರೆ ತುಂಬಾ ಮಾಡ್ತಿರ್ಲಿಲ್ಲ, ಆಗುವಷ್ಟು ಕಳೆನಾಶಕ ಬಳಸ್ತಿರ್ಲಿಲ್ಲ, ಯಾವ್ದು ಬಳಸ್ತಿರ್ಲಿಲ್ಲ. ಕೀಟನಾಶಕವನ್ನು ಕಳೆದಲ್ಲಿ ಬಳಸಬೇಕಾಯ್ತು. ಕೀಟನಾಶಕಗಳನ್ನ ಬಳಸಿ ಸಿಂಪಡಣೆ ಮಾಡಲೇಬೇಕು, ಮಾಡಬೇಕಾಗ್ತದೆ. ಅಂದ್ರೆ ನಿಮಗೆ ಈ ರೈತ ಸಂಪರ್ಕ ಕೇಂದ್ರ ಯಾವುದು ಹತ್ರ ನಿಮ್ಗೆ? ಮಡಿಕೇರಿ. ಮಡಿಕೇರಿ ರೈತ ಸಂಪರ್ಕ ಕೇಂದ್ರ, ಅಲ್ಲಿ ಸ್ವಲ್ಪ ರಿಯಾಯಿತಿ ದರದಲ್ಲಿ ಕೀಟನಾಶಕ ಎಲ್ಲ ಕೊಡ್ತಾರೆ ಕೆಲವು ಸಲ, ಇದರಲ್ಲಿ ಇರ್ತದೆ ಸರ್. ಮತ್ತೆ ನಾವು ಹೆಚ್ಚಿಗೆ ಅಂದ್ರೆ ಮೂರು ನಮ್ಮ ಸೊಸೈಟಿನಲ್ಲೂ ಅವ್ರು ಹೇಳ್ತಾರೆ ಇಂತ ರೊಡಿಬಹುದು ಅಂತ ಹೇಳ್ತಾರೆ. ಹೌದು, ಅದರಿಂದ ಅದನ್ನೇ ಅಲ್ಲಿ ಹತ್ರ ಆಗ್ತದೆ ಅಲ್ವಾ, ಅಲ್ಲಿ ತಗೊಳ್ತೀವಿ. ಯಾವುದು ಸೊಸೈಟಿ ನಿಮಗೆ ಹತ್ರ? ಮೂರ್ನಾಡು APCMS. ಅದರಲ್ಲಿ ಮಾಡ್ತೀರ. ಮತ್ತೆ ನಿಮಗೆ ಸಾಧಾರಣವಾಗಿ ಎಷ್ಟು ದಿನಕ್ಕೆ ಕೊಯ್ಲಿ ಬರುತ್ತೆ ಭತ್ತದ ಬೆಳೆ? ಈ ತುಂಗಾ 150-160 ದಿವಸ. 160 ದಿನ ಅಂದ್ರೆ ಅದರಲ್ಲಿ ಇದು ಸೇರ್ಕೊಂಡಿರುತ್ತೆ, ನೀವು ಸಸಿ ಮಡಿ ಲೆಕ್ಕನೆ ಅಷ್ಟು ಬರುತ್ತೆ. ನಾಟಿ ಮಾಡದ ಆದ್ಮೇಲೆ ಅಂದ್ರೆ ಒಂದು 130 ದಿನ 130 ದಿವಸ ತಗೊಳತ್ತೆ. ಹಾಗಾಗಿ 150-160 ದಿನ ತೆಗೆದುಕೊಳ್ಳುತ್ತೆ ಒಟ್ಟು ಅವಧಿ. ಈಗ ಸಾಧಾರಣವಾಗಿ ಕೊಯ್ಲು ಮಾಡೋದನ್ನ ಹೇಗೆ ನಿರ್ಧಾರ ಮಾಡ್ತೀರಾ ವೇಣುಕುಮಾರ್ ಅವರು? ಯಾವ ಲಕ್ಷಣಗಳಿಗೆ ನೋಡಿ? ಕಾಳುಗಳು ಬಲಿತಾ ಇರುವಾಗ ಈ ಬೆಳೆದು ಬಣ್ಣ ಬದಲಾವಣೆ ಆಗ್ತದೆ, ಮತ್ತೆ ಕಾಳುಗಳು ಗಟ್ಟಿ ಬಂದಿರ್ತದೆ, ಆವಾಗ ನಾವು ಕೊಯ್ಲಿಗೆ ಆಗಿದೆ ಅಂತ ಹೇಳ್ಬಿಟ್ಟು ಲೆಕ್ಕಾಚಾರ. ಕೊನೆಯ ಕೆಲವು ಕಾಳುಗಳು ಹಸಿರುವಾಗಲೇ ನಾವು ಕೊಯ್ಲು ಮಾಡಬೇಕಾಗ್ತದೆ. ಇಲ್ಲ ಅಂದ್ರೆ ಅದು ಬಿದ್ದೋಗ್ಬಿಡುತ್ತೆ. ಅಕ್ಕಿ ಮಾಡುವಾಗ ಪುಡಿ ಆಗುವಂತ ಸಂದರ್ಭ ಹೆಚ್ಚಿಗೆ ಇರ್ತದೆ, ತುಂಬಾ ಒಣಗಿದ್ರೆ. ತುಂಬಾ ಒಣಗಲೂಬಾರದು. ಹೌದು, ತುಂಬಾ ಒಣಗಬಾರದು. ಮತ್ತೆ ಗದ್ದೆನಲ್ಲೇ ಜಾಸ್ತಿ ಒಣಗೋದಕ್ಕೂ ಬಿಟ್ಟರು ಕೂಡ ಗದ್ದೆನೆಲ್ಲ ಬಿದ್ದುಬಿಡುತ್ತೆ, ಬೀಳೋ ಇದು ಇರುತ್ತೆ. ಹೌದು. ಹಾಗಾಗಿ ಇನ್ನು ತಳದಲ್ಲಿ ಒಂದೆರಡು ಕಾಳು ಇನ್ನು ಹಸಿರಾಗಿರುವಾಗಲೇ ಕೊಯ್ಲು ಮಾಡಿ ಒಕ್ಕಣೆ ಮಾಡ್ಬೇಕಾಗುತ್ತೆ. ಒಕ್ಕಣೆ ಹೇಗೆ? ಕೈಯಿಂದನೇ ಮಾಡ್ತೀರಾ? ಕೊಯ್ಲು ಮಾಡುವಾಗ ಸ್ವಲ್ಪ ಕೆಲಸಗಾರರು ಬೇಕಾಗುತ್ತೆ. ಕೆಲಸಗಾರರು ಬೇಕಾಗ್ತದೆ. ಈಗ ಅಂದ್ರೆ ಯಂತ್ರೋಪಕರಣ ಇದೆ, ಅದರಲ್ಲಿ ಮಾಡಿದ್ರೆ ನಮಗೆ ಈ ಹಸುಗಳಿಗೆ ಹುಲ್ಲಿನ ಇದು ಇರೋದ್ರಿಂದ ಮನ್ಸರಿಂದಲೇ ಕೊಯ್ಲು ಮಾಡ್ಬೇಕಾಗ್ತದೆ. ಎಷ್ಟು ಹಸುಗಳಿದಾವೆ? ಒಂದು 3 ಹಸುಗಳಿದ್ದಾವೆ. 3 ಹಸುಗಳು. ಯಾವ ತಳಿ ಹಸುಗಳವು? ಒಂದು ಜರ್ಸಿ, ಒಂದು HF, ಒಂದು ಎತ್ತು. ಅಂದ್ರೆ ಒಂದು 23 ವರ್ಷದ ಒಂದು ಉಳುಮೆ ಮಾಡಿದಂತ ಎತ್ತು, ಅದನ್ನ ಇಟ್ಕೊಂಡಿದ್ದೀವಿ, ಸಾಕ್ತಾ ಇದೀವಿ. ಮತ್ತೆ ಗೊಬ್ಬರ ಗಂಜು ಇದೆಲ್ಲ ನಿಮಗೆ ಒಳ್ಳೆ ಸಾವಯವ ಗೊಬ್ಬರ ಆಗುತ್ತೆ? ಸಾವಯವ ಗೊಬ್ಬರ ಆಗ್ತದೆ. ಹಾಲು ಕರಿತವೆ ಅಂದ್ರೆ ಮಾರಾಟ ಮಾಡೋದಿಲ್ಲ ಸರ್, ನಮ್ಮ ಇದಕ್ಕೆ ಸ್ವಂತ ಇದಕ್ಕೆ ಮಾತ್ರ ಮಾಡ್ತಾ ಇದೀವಿ. ಮತ್ತೆ ಹುಲ್ಲು ಸಿಗುತ್ತೆ ಮಳೆಗಾಲದಲ್ಲಿ? ಹುಲ್ಲು ಸಿಗ್ತಾ ಇರ್ತದೆ ತೋಟದಲ್ಲಿ, ಇದೆಲ್ಲ ತರ್ತೀನಿ. ಮತ್ತೆ ಪಶು ಆಹಾರನು ಕೊಡಬೇಕಾಗತ್ತಲ್ಲ? ಕೊಡಬೇಕಾಗ್ತದೆ. HF ಮತ್ತೆ ಈ ಜರ್ಸಿಗೆ? ಹೌದು, ಪಶು ಆಹಾರ ಕೊಡಲೇಬೇಕಾಗತ್ತೆ. ಅವು ಕರುಗಳು ಹಾಕಿದವ? ಕರುಗಳು ಹಾಕಿದ್ದು ಸರ್. ಮತ್ತೆ ನಾವು ಟೈಮ್ ನೋಡ್ಕೊಂಡು ಇದು ಮಾಡ್ತಾ ಇರ್ತೀವಿ. ಈಗ ಒಂದು ಕರು ಸ್ವಲ್ಪ ಏನೋ ಇದಾಗಿ ತೀರಿ ಹೋಗ್ಬಿಡುತ್ತೆ, ಆದ್ರೆ ಹಾಲು ಕೊಡ್ತಾ ಇದೆ. ಹಾಲು ಕೊಡ್ತಾ ಇದೆ? ಹೌದು, ಮನೆ ಬಳಕೆಗೆ ಮಾತ್ರ. ನಿಮ್ಮ ಮನೆ ಬಳಕೆಗೆ ಬೇಕಾದಂತ ಹಾಲು, ಮೊಸರು, ತುಪ್ಪ ಇದೆಲ್ಲ ಮಾಡ್ಕೋಬಹುದು. ನಮಗೆ ಮುಖ್ಯವಾಗಿ ಗೊಬ್ಬರ ಆಗುತ್ತೆ. ನೀವು ಭತ್ತದ ಹುಲ್ಲನ್ನು ಏನ್ ಬೆಳಿತೀರಾ ಅದು ಉಪಯೋಗಿಸ್ಕೋಬಹುದು, ಅದೊಂದು ಅನುಕೂಲ ಅಲ್ವಾ? ಅಂದ್ರೆ ಸಾಧಾರಣವಾಗಿ ನೀವು ತುಂಗಾದಿಂದ ಒಂದು 40 ಕ್ವಿಂಟಲ್ ವರೆಗೂ ತಗೊಳ್ತೀರಾ? ತೆಗಿಬಹುದು. ನಿಮ್ಮ ಬಳಕೆಗೇನಾದ್ರು? ಇಲ್ಲ ಸರ್, ನಮಗೆ ಬಳಕೆಗೆ ಇಟ್ಟು ಹೆಚ್ಚಿಗೆ ಇರೋದನ್ನ ಮಾರಾಟ ಮಾಡ್ತೀವಿ, ಆವಾಗಲೇ ಮಾಡಿ ಮಾರಾಟ ಮಾಡಿಬಿಡ್ತೀವಿ, ಇಡೋದಿಲ್ಲ. ಮತ್ತೆ ಈ ಕೊಡಗಿನ ಒಂದು ವಾತಾವರಣದಲ್ಲಿ ಈ ಏಡಿ ಸಮಸ್ಯೆ ಎಲ್ಲ ಬರುತ್ತೆ ಅಂದ್ರೆ ನೀವು ಅದನ್ನ ನಾವು ದಿನಾಲು ಬೆಳಿಗ್ಗೆ ಎದ್ದೊಂದು ರೌಂಡ್ ನೋಡಿ ಬರ್ಬೇಕಾಗ್ತದೆ ಹೇಗೆ ಇದೆ ಅಂತ. ಕೊಯ್ಲಿನ ಸಮಯದಲ್ಲಿ ಇಲಿಗಳ ಕಾಟ ಎಂತದ್ದು? ಇಲಿಗಳ ಕಾಟ ಇರ್ತದೆ ಸರ್. ಪಕ್ಷಿಗಳ ಕಾಟ? ಅದನ್ನೆಲ್ಲ ಏನು ಮಾಡ್ಲಿಕ್ಕೆ ಆಗಲ್ಲ. ಪಕ್ಷಿಗಳನ್ನೆಲ್ಲ ಇವಾಗ ಅಂದ್ರೆ ಗದ್ದೆ ನೆಡೋದು ಕಡಿಮೆ ಆಗಿರೋದ್ರಿಂದ ಪಕ್ಷಿಗಳ ಕಾಟ ಸ್ವಲ್ಪ ನಾರ್ಮಲ್ ಆಗಿ ಹೆಚ್ಚಾಗ್ತಾ ಇದೆ. ಯಾಕೆಂದ್ರೆ ಗದ್ದೆ ಮಾಡೋದೇ ಕಡಿಮೆ ಆಗಿದೆ. ಮೊದಲಾದ್ರೆ ಎಲ್ಲಾ ಕಡೆಗೂ ಪಕ್ಷಿಗಳು ಇಲಿಗಳು ಹೋಗ್ತಾ ಇದ್ವು, ಇವಾಗ ನಿರ್ದಿಷ್ಟ ಜಾಗದಲ್ಲಿ ಮಾತ್ರ ಬಂದು ಸೇರ್ಕೊಳ್ತವೆ. ಮತ್ತೆ ಭತ್ತ ಒಣಗಿಸೋದ ಕೆಲವು ವ್ಯವಸ್ಥೆ ಇದೆಯಾ ನಿಮ್ಮಲ್ಲಿ? ಕಣ ಇದೆಯಲ್ಲ. ಕಣದಲ್ಲಿ ಅಂದ್ರೆ ಟಾರ್ಫಲ್ ಒಣಗಿಸಂದ್ರೆ ಗದ್ದೆಲ್ಲೇ ಒಣಗಿಸ್ಬಿಡ್ತೀವಿ ಸರ್. ಅಂದ್ರೆ ಕಟಾವು ಮಾಡಿ ಒಂದು 8 ದಿವಸ ಗದ್ದೆಲೆ ಬಿಟ್ಟರೆ ಅಲ್ಲೇ ಡ್ರೈ ಆಗಿರುತ್ತೆ, ಮತ್ತೆ ಅದನ್ನ ಸಪರೇಟ್ ಆಗಿ ಒಣಗಿಸ್ಬೇಕಂತ ಇಲ್ಲ. ಮತ್ತೆ ಅಂದ್ರೆ ಒಂದು ನಿಮಗೆ ಗೊತ್ತಾಗುತ್ತೆ ಯಾವ ಹಂತಕ್ಕೆ ಒಣಗಿಸ್ಬೇಕು. ಅತಿಯಾಗಿ ಹುಲ್ಲು ಒಣಗಿಸಬಾರ್ದು. ಅತಿಯಾಗಿ ಒಣಗಿಸಿದ್ರೆ ಧೂಳು ಜಾಸ್ತಿ ಆಗ್ತದೆ. ಧೂಳು ಜಾಸ್ತಿ ಆಗುತ್ತೆ, ಮತ್ತೆ ನುಚ್ಚುನು ಆಗುತ್ತೆ. ನುಚ್ಚಾಗ ಅಕ್ಕಿ ಮಾಡುವಾಗ ನುಚ್ಚಿ ಪುಡಿ ಆಗುವಂತ ಇದಿರ್ತದೆ. ಮತ್ತೆ ಈ ಸರ್ಕಾರದಿಂದ ಏನನ್ನ ಸೌಲಭ್ಯಗಳು ಸಿಕ್ಕಿದವ ನಿಮಗೆ ವೇಣುಕುಮಾರ್ ಕೃಷಿಗೆ ಸಂಬಂಧಪಟ್ಟ? ಇಲ್ಲ ಸರ್, ನಾನು ಯಾವುದಕ್ಕೂ ಹೋಗಿಲ್ಲ. ನೀವು ಪಡ್ಕೊಂಡಿಲ್ಲ? ಪಡ್ಕೊಂಡಿಲ್ಲ ಸರ್. ಮತ್ತೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇದೆ, ಬರ್ತಾ ಇದೆ ಸರ್. ವರ್ಷಕ್ಕೆ 6,000 ರೂಪಾಯಿ ವರ್ಷಕ್ಕೆ 6,000 ಬರ್ತಾ ಇದೆ. ಅದು ನಿಯಮಿತವಾಗಿ ನಿಮ್ಮ ಖಾತೆಗೆ ಬಂದ್ಬಿಡುತ್ತೆ? ಹೌದು, ಅದು ನಿಮ್ಮ ಸಣ್ಣ ಪುಟ್ಟ ಖರ್ಚುಗಳಿಗೆ ಕೃಷಿ ಕೆಲಸಕ್ಕೆ ಉಪಯೋಗ ಬರುತ್ತೆ. ಒಂದೊಂದು ಟೈಮಲ್ಲಿ ರೈತರು ಅಂದ್ರೆ ತಾಪತ್ರೆಗಳು ಇದ್ದೇ ಇರ್ತೇವೆ ಅಲ್ವಾ, ತುರ್ತು ಪರಿಸ್ಥಿತಿಯಲ್ಲಿ ಅದು ಉಪಯೋಗಕ್ಕೆ ಬರ್ತವೆ. ಅನುಕೂಲ ಅದು. ಹೌದು, ಬರ್ತಲೇ ಇದೆ, ನೀವು ಪ್ರಾರಂಭದಿಂದ ಬರ್ತಾ ಇದೆ ಬರ್ತಾ ಇದೆ. ಮತ್ತೆ ಕೃಷಿ ಅಧಿಕಾರಿಗಳ ಸಂಪರ್ಕ ಇಟ್ಕೊಂಡಿದ್ದಾರೆ ಹೇಗೆ? ಒಮ್ಮೊಮ್ಮೆ ಭೇಟಿ ಮಾಡಬೇಕಾಗ್ತದೆ, ಹೌದು, ಅವ್ರ ಜೊತೆ ಕೆಲವು ಮಾತುಕತೆ ಆಡಬೇಕಾಗ್ತದೆ. ಮತ್ತೆ ಇದು ನಗದು ಬಹುಮಾನ ಏನಾದರೂ ಕೊಟ್ಟರೆ, ಎರಡನೇ ಪ್ರಶಸ್ತಿ ಬಂತಲ್ಲ ರಾಜ್ಯ ಮಟ್ಟಕ್ಕೆ, ಕೊಟ್ಟರು. ಸೊ 40,000 ರೂಪಾಯಿ ಅಕೌಂಟಿಗೆ ಖಾತೆಗೆ ಹಾಕಿದ್ದಾರೆ, ಮೊದಲೇ ಹಾಕಿದ್ದಾರೆ ಖಾತೆಗೆ ಹಾಕ್ಬಿಟ್ಟು. ಪ್ರಶಸ್ತಿ ಮಾತ್ರ ಇವಾಗ ಇತ್ತೀಚೆಗೆ ಮುಖ್ಯಮಂತ್ರಿಯವರು ಇದರಲ್ಲಿ ಕೊಟ್ಟರು, ನಗದನ್ನು ಅವರು ಮೊದಲೇ ಖಾತೆಗೆ ಹಾಕಿದ್ರು. ಮುಖ್ಯಮಂತ್ರಿಗಳೇನಾದ್ರು ಮಾತಾಡ್ತೀರಾ ನಿಮಗೆ ಪ್ರಶಸ್ತಿ ಕೊಡುವಾಗ? ಮಾತಾಡಿದ್ರು ಸರ್, ಅಂದ್ರೆ ಅವ್ರು ತುಂಬಾ ಬ್ಯುಸಿ ಇದ್ರು, ಮತ್ತೆ ಅವರು ಆ ಸಮಯ ಇದು ಮಾಡ್ಕೊಂಡು ಬಂದಿದ್ರು. ರೈತರಿಗೆ ಅದೊಂದು ಸಂತೋಷ. ಹೌದು ಸರ್, ನಮ್ಮ ಕೊಡಗಿನವರು ಇನ್ನೊಬ್ರು ಇದ್ರು, ಧನಂಜಯ ಅವ್ರಿಗೆ ಪ್ರಥಮ ಬಹುಮಾನ. ನೀವು ಇಬ್ರು ಕೊಡಗು ಜಿಲ್ಲೆನವರೇ ಆಗಿದ್ದೀರ, ಪ್ರಥಮ ದ್ವಿತೀಯ, ಅದು ಬಹಳ ಹೆಮ್ಮೆ ವಿಷಯ. ಮನೆಯವರಿಗೆಲ್ಲ ಸಂತೋಷ ಆಯ್ತು? ಹೌದು ಸರ್, ನಾವು ಮನೆಯವರೆಲ್ಲ ಸೇರಿಯೇ ಕೃಷಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾವೆ, ಯಾಕೆಂದ್ರೆ ನಾವೆಲ್ಲರೂ ಕೃಷಿನ ಅವಲಂಬಿತವಾಗಿರೋದು, ಮತ್ತೆ ಎಲ್ಲರೂ ಪ್ರೋತ್ಸಾಹ ಇತ್ತು. ಅಂದ್ರೆ ಮನೆಯವರು ಕೈ ಜೋಡಿಸ್ತಾರೆ, ಜೋಡಿಸ್ತಾರೆ, ಯಾಕೆಂದ್ರೆ ನಮ್ಮ ಅಣ್ಣ ಅತ್ತಿಗೆ ನನ್ನ ಮಿಸ್ಸಸ್ ಮತ್ತೆ ಅಕ್ಕಂದಿರು ಈಗ ಜಿಲ್ಲಾ ಮಟ್ಟದಲ್ಲಿ ಬಂದ ಮೇಲೆ ಯಾಕೆ ಟ್ರೈ ಮಾಡಬಾರದು, ರಾಜ್ಯ ಮಟ್ಟದಲ್ಲೂ ಒಂದ್ಸತಿ ನೋಡು ಅಂತ ಹೇಳಿದ್ರು. ಮತ್ತೆ ಕೃಷಿ ಅಧಿಕಾರಿಗಳು ಒಂದೊಂದ್ಸತಿ ಹೇಳ್ತಾ ಇದ್ರು, ನೋಡಿ ಟ್ರೈ ಮಾಡಿ ಅಂತ. ಇದೊಂದು ಹೆಮ್ಮೆ ವಿಷಯ. ಹೌದು, ಮತ್ತೆ ಬೇರೆ ಬೇರೆ ತರಬೇತಿಗಳು ಕೂಡ ಏರ್ಪಡಿಸ್ತಾ ಇರ್ತಾರೆ ಅಲ್ವಾ? ಮತ್ತೆ ಈ ಜೈವಿಕ ಗೊಬ್ಬರ ಇದೆಲ್ಲ ಬಳಸ್ತಾ ಇದಾರೆ ಈಗ, ಈಗ ಈ ಜೀವಾಣು ಗೊಬ್ಬರ ಅಂತಾರೆ ಅಲ್ವಾ, ಅಜೋಸ್ಪಿರ್ಲಮ್ ಇದೆಲ್ಲ ಬೀಜಕ್ಕೆ ಉಪಚಾರ ಮಾಡೋದು, ಇದ್ರ ಬಗ್ಗೆ ಎಲ್ಲಾನು ಕೆಲವು ತರಬೇತಿಗಳು ಎಲ್ಲ ಏರ್ಪಡಿಸ್ತಾ ಇರ್ತಾರೆ. ನಾವು ತರಬೇತಿಗೆ ಹೋಗ್ಲಿಲ್ಲ ಸರ್. ಮತ್ತೆ ಎರೆಗೊಬ್ಬರ ಇದೆಲ್ಲ ಕೆಲವರು ಎಲ್ಲ ಮಾಡ್ಕೊಳ್ತಾ ಇರ್ತಾರೆ. ಮತ್ತೆ ಕೃಷಿ ಹೊಂಡ ಇಂಥದ್ದು ಏನಾದ್ರು ಇಲ್ಲ ಸರ್, ನಮಗೆ ಅಂದ್ರೆ ಕಾವೇರಿ ಹೊಳೆ ಬದಿಯಲ್ಲೇ ಇದೀವಿ, ಹಂಗಾಗಿ ಕೃಷಿ ಹೊಂಡದ ಅವಶ್ಯಕತೆ ಇಲ್ಲ ನಮಗೆ. ನೀರು ಹೆಚ್ಚಾಗಿದೆ ನಿಮಗೆ? ಹೌದು. ಎಷ್ಟು ತಿಂಗಳು ನೀರು ಇದ್ದೇ ಇರುತ್ತೆ ಆ ಹೊಳೆಯಲ್ಲಿ? ಹೊಳೆಯಲ್ಲಿ ಸಾಧಾರಣವಾಗಿ ಜೂನ್ ಇಂದ ಡಿಸೆಂಬರ್ ವರೆಗೆ ಚೆನ್ನಾಗಿರುತ್ತೆ, ಅಲ್ಲಿಂದ ಸ್ವಲ್ಪ ನೀರು ಕಡಿಮೆ ಆಗ್ತಾ ಬರ್ತದೆ. ನೀರು ಇದ್ದೇ ಇರುತ್ತೆ, ನೀರು ಇರ್ತದೆ, ಹರಿತಾ ಇರ್ತದೆ, ವರ್ಷವಿಡೀ ನೀರು ಬತ್ತದಿಲ್ಲ. ಅದೊಂದು ನಿಮಗೆ ಕೃಷಿ ವರದಾನ ಅಲ್ವಾ? ಹೌದು ಸರ್, ಚೆನ್ನಾಗಿ ನಿಮ್ ಕೃಷಿ ನಡೆಯೋದಕ್ಕೆ ನಡೀತದೆ. ಹೌದು, ಅಂದ್ರೆ ಮನೆಯವರು ತುಂಬಾ ಉಪಯೋಗಿಸ್ತದೆ ನಾವು, ಯಾಕೆಂದ್ರೆ ನಮಗೆ ಕಾಫಿ ತೋಟಕ್ಕೆ ಎಷ್ಟು ಅಂದ್ರೆ ಈಗಿನ ಡೀಸೆಲ್ ಖರ್ಚು ಜಾಸ್ತಿ ಅಂದ್ರೆ ಎಷ್ಟು ಬೇಕು ಅಷ್ಟನ್ನೇ ಉಪಯೋಗಿಸ್ತೀವಿ, ತುಂಬಾ ಫೋಲಾಗಿ ಯೂಸ್ ಮಾಡೋದಿಲ್ಲ ನಾವು. ಅಂದ್ರೆ ಈ ಕೆಲಸಗಾರರ ಒಂದು ಅಭಾವ ಇದೆ ಅಲ್ಲ ಸ್ವಲ್ಪ? ಅದು ಇದ್ದೇ ಇರ್ತದೆ ಅಲ್ವಾ ಸರ್. ಮತ್ತೆ ಭತ್ತದ ಕೃಷಿ ಕಡಿಮೆ ಆಗ್ತಾ ಇದೆಯಲ್ಲ ವೇಣುಕುಮಾರ್, ಕೊಡಗು ಜಿಲ್ಲೆಯಲ್ಲಿ ಮಾಡೋರೇ ಇಲ್ಲ. ಬಹಳ ಅಪರೂಪ, ಅಪರೂಪ. ಮೊದಲು ಹೆಚ್ಚು ಪ್ರದೇಶದಲ್ಲಿ ಮಾಡ್ತಾ ಇರೋದು, ಕಡಿಮೆ ಪ್ರದೇಶದಲ್ಲಿ ಮಾಡ್ತಾ ಇದ್ದಾರೆ, ಕಡಿಮೆ ಪ್ರದೇಶ ಸೀಮಿತ ಮಾಡ್ತಾ ಇದ್ದಾರೆ, ಬಿಟ್ಟೆ ಬಿಟ್ಬಿಟ್ಟಿದ್ದಾರೆ ಅಂದ್ರೆ ನಷ್ಟ ಆಗ್ತಾ ಅಂತ ಹೇಳ್ಬಿಟ್ಟು ಎಲ್ಲ ಬಿಡ್ತಾ ಬರ್ತದೆ. ಈಗೇನೋ ಯಂತ್ರೋಪಕರಣ ಇರೋದ್ರಿಂದ ಸ್ವಲ್ಪ ಪುನಃ ಶುರು ಮಾಡಿದ್ದಾರೆ ಸ್ವಲ್ಪ. ನೀವು ಯಂತ್ರೋಪಕರಣ ಬಳಸ್ತೀರಾ? ಇಲ್ಲ ಸರ್, ಅಂದ್ರೆ ಉಳುಮೆ ಮಾತ್ರ ಟ್ರ್ಯಾಕ್ಟರ್ ಮಾಡಿ ಉಳುಮೆ ಮಾಡ್ತೀವಿ. ನಿಮ್ದೇ ಇದೆಯಾ ಟ್ರ್ಯಾಕ್ಟರ್? ಇಲ್ಲ ಸರ್, ನಾವು ಬಾಡಿಗೆ. ಮತ್ತೆ ಈ ಕೃಷಿ ಯಂತ್ರಧಾರಿ ಕೇಂದ್ರಗಳು ಅಂತಾನೂ ಕೆಲವು ಕಡೆ ಮಾಡಿದ್ದಾರೆ. ಹೌದು, ಅಂದ್ರೆ ಬಾಡಿಗೆಗೆ ಕೊಡುವಂತ ಅಂದ್ರೆ ಈ ನಮ್ಮದಂದ್ರೆ ಸ್ವಲ್ಪ ಈ ಡ್ರೈ ಆಗೋದಿಲ್ಲ ಮಣ್ಣು, ಯಾವತ್ತೂ ಸ್ವಲ್ಪ ಹಸಿ ಇದ್ದೇ ಇರ್ತದೆ, ಅದರಿಂದ ನಮಗೆ ಎಲ್ಲಾ ಇದರಲ್ಲಿ ಯಂತ್ರೋಪಕರಣ ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ ಅಲ್ಲಿ. ಅಂದ್ರೆ ಕೆಳಗಿನ ಪ್ರದೇಶ ನಿಮ್ಮ? ಹೌದು, ತಗ್ಗಿನ ಪ್ರದೇಶ. ಹೌದು, ಆದ್ರಿಂದ ಅಲ್ಲಿ ಸ್ವಲ್ಪ ಕೆಲಸಗಾರರಿಂದಲೇ ಅಥವಾ ನಾವು ಕೈಯಿಂದನೇ ಮಾಡಬೇಕು? ಕೈಯಿಂದ ಮಾಡಬೇಕಾಗ್ತದೆ. ಅದೊಂದು ಮುಖ್ಯವಾದ ಒಂದು ವೈಶಿಷ್ಟ್ಯ. ಹೌದು, ನಿಮ್ಮ ನಮ್ಮ ಕೊಯ್ಲಿನ ಸಮಯದಲ್ಲಿ ಏನಂದ್ರೆ ಬಗಲು ಅಂತ ಹೇಳ್ತೀವಿ, ಒಂದು 20 ದಿವಸ ಮೊದಲು ನೀರನ್ನು ಆರಿಸ್ಲಿಕ್ಕೆ ಬಗಿಲು ತೆಗೆದ ಚರಂಡಿಯ ಮಾಡಿ ಆ ನೀರನ್ನ ಒಣಗಿಸ್ಬೇಕಾಗ್ತದೆ. ಅದೇ ನಮಗೆ ಯಂತ್ರೋಪಕರಣದಲ್ಲಿ ಮಾಡಿದ್ರೆ ಅದು ಫುಲ್ ನೀರು ತುಂಬಿ ಹೋಗ್ತದೆ, ಹುಲ್ಲು ಸಿಕ್ಕೋದಿಲ್ಲ, ಅದರಿಂದ ಕೊಯ್ಲು ಮಾಡ್ತಾ ಇದ್ವಿ. ಮತ್ತೆ ಈ ಕೆಳಗಿನ ಒಂದು ಜಮೀನು ಆಗಿರೋದ್ರಿಂದ ಡ್ರಮ್ ಸೀಡರ್ ಮತ್ತೆ ಈ ಯಂತ್ರದ ನಾಟಿ ಅಂತಾರಲ್ಲ, ಅದನ್ನು ಬಳಸೋದು ಕಷ್ಟನೇ. ಡ್ರಮ್ ಸೀಡರ್ ಮಾಡಿದವರು ಮಾಡಿದ್ರು ಒಬ್ರು, ಆದ್ರೆ ಪಕ್ಷಿಗಳ ಕಟ್ಟ ಜಾಸ್ತಿ ಆಗ್ತದೆ. ಡ್ರಮ್ ಸೀಡ್ ಮಾಡಿ ಆಗುವಾಗ ನಮಗೆ ನೀರು ನಿರ್ವಹಣೆ ಕಷ್ಟ ಆಗ್ತದೆ, ಪಾರಿವಾಳಗಳು ಪಕ್ಷಿಗಳು ಬಂದು ತುಂಬಾ ಯಥೇಚ್ಛವಾಗಿ ನಷ್ಟ ಮಾಡ್ತವೆ. ಮತ್ತೆ ಮಳೆನೂ ಬರೋ ಸಾಧ್ಯತೆ. ಹೌದು, ಮಳೆ ಬಂದಾಗೆಲ್ಲ ಕಡೆ ಎಲ್ಲ ಮುದ್ದೆ ಆಗೋಗ್ತದೆ, ಮುದ್ದೆ ಆಗಿಬಿಡುತ್ತೆ, ಅದು ಒಂದು ಸಮಸ್ಯೆ. ಅದು ಬೇರ್ ಬಿಡೋವರೆಗೂ ಸ್ವಲ್ಪ ಆದ್ರೂ ಒಂದು ವಾರ ಕಾಯ್ಬೇಕಾಗ್ತದೆ, ಬಿಡುವಿದ್ರೆ ಪರವಾಗಿಲ್ಲ, ಇಲ್ಲಾಂದ್ರೆ ಪಕ್ಷಿಗಳನ್ನ ಯಾವ ಟೈಮಲ್ಲಿ ಬರ್ತದೆ ಅಂತ ಹೇಳಿ ಕಾಯ್ಲಿಕ್ಕೆ ಆಗೋದಿಲ್ಲ ಅಲ್ವ. ಅದೊಂದು. ಹೌದು, ಮಾರಾಟಕ್ಕೆ ಬೆಲೆನೂ ಪರವಾಗಿಲ್ಲ ಅಂತೀರ ಭತ್ತಕ್ಕೆ? ಈ ಕೃಷಿ ಇದರಲ್ಲಿ ಈ ವರ್ಷದ ಇದರಲ್ಲಿ ಈ ಸಣ್ಣ ಭತ್ತಗಳಿಗೆ ರೇಟೇ ಇಲ್ಲ, ಯಾಕೆಂದ್ರೆ ಹಳೆ ಭತ್ತ ನೋಡಿ ದಪ್ಪ ಭತ್ತಗಳಿದ್ದೇವಲ್ಲ ದೊಡ್ಡಿ ಮತ್ತೆ ಬೆಳೆಯ, ಅದಕ್ಕೆ ಬೆಲೆ ಇತ್ತು. ಈ ಸಣ್ಣ ಭತ್ತಗಳಿಗೆ ಈ ವರ್ಷ ಮಾರುಕಟ್ಟೆ ಬೆಲೆ ಬಂದ ಬೆಲೆ ಕಡಿಮೆ ಆಗಿದೆ. ಈ ತುಂಗಕ್ಕೆ ತುಂಗಕ್ಕೆ ಅಷ್ಟೇ 1,500 ರೂಪಾಯಿ ಕ್ವಿಂಟಲ್. ಓಹೋ, ಅಂದ್ರೆ ನಮ್ಮ ಬೆಂಬಲ ಬೆಲೆಗಿಂತ ಕಡಿಮೆ ಕಡಿಮೆ. ಯಾಕೆಂದ್ರೆ ಬೆಂಬಲ ಬೆಲೆ ಅಂದ್ರೆ ನಾವು ಅದನ್ನ ಒಣಗಿಸ್ಬೇಕು, ಕೃಷಿ ಇದಕ್ಕೆ ತಗೊಂಡು ಹೋಗ್ಬೇಕು, ದೂರ ಆಗ್ತದೆ ನಾವು. ಮತ್ತೆ ಆ ಟೈಮಲ್ಲಿ ನಮಗೆ ಸಮಯದ ಅಭಾವ ಇರ್ತದೆ, ಬೇರೆ ಬೇರೆ ಕೃಷಿಗಳಿದಾವಲ್ಲ. ಹೌದು, ಅಷ್ಟರಲ್ಲಿ ಕಾಫಿ ಕಾಫಿ ಕಾಳುಮೆಣಸು ಬರ್ತಾ ಇರ್ತದೆ, ಅದಕ್ಕೆ ನಾವು ಸಮಯ ಕೊಡಬೇಕಾಗ್ತದೆ. ಹಂಗಾಗಿ ನಿಮ್ಮ ಒಂದು ಮನೆ ಮಟ್ಟದಲ್ಲೇ ಮಾರಾಟ ಮಾಡ್ತೀರಾ? ಅಲ್ಲೇ ಮಾಡ್ಬೋದು, ಅಲ್ಲೇ ವ್ಯಾಪಾರಿಗಳು ಬರ್ತಾರೆ, ಅಲ್ಲಿ ಬಂದು ತಗೊಂಡು ಕೊಟ್ಟುಬಿಡ. ಯಾಕೆಂದ್ರೆ ಅದು ಈ ಮಾರಾಟ ಕೇಂದ್ರದಲ್ಲಿ ಮಾರಾಟ ಮಾಡಬೇಕಾದ್ರೆ ನೀವು ಹೇಳಿದಂಗೆ ತೇವಾಂಶ ಅಷ್ಟೇ ಇರಬೇಕು, ಎಲ್ಲ ಕಾಯ್ಬೇಕಾಗ್ತದೆ, ಮತ್ತೆ ಬಹಳ ಸ್ವಚ್ಛವಾಗಿರ್ಬೇಕು. ಸ್ವಚ್ಛ ಮಾಡಿ ಕೊಡೋದು, ಇವ್ರಿಗೆ ಕೊಡುವಾಗ ಇವ್ರು ಸ್ವಚ್ಛ ಮಾಡ್ಬೇಕು ಅಂತ ಹೇಳ್ತಾರೆ. ಆದರೆ ಸ್ವಲ್ಪ ಸಮಯ ಕಾಯೋ ಕೆಲಸ ಎಲ್ಲ ಅವಾಗವಾಗಲೇ ಕೊಟ್ಟು ಬಿಡ್ಬೋದು. ಒಟ್ಟಾರೆ ಭತ್ತದ ಕೃಷಿಯನ್ನ ಮಾಡಲೇಬೇಕು, ಯಾಕೆಂದ್ರೆ ನಮ್ಮ ಕುಟುಂಬಕ್ಕಾದ್ರೂ ರೈತರು ಅಂದ್ಮೇಲೆ ಆದ್ರೂ ನಮ್ಮ ಆಹಾರ ನಾವು ಬೆಳ್ಕೋಬೇಕು. ಹೌದು ಸರ್, ಅಂದ್ರೆ ಗದ್ದೆನ ತಾಯಿಗೆ ಹೋಲಿಸ್ತಾರೆ, ತೋಟನ ತಂದೆಗೆ ಹೋಲಿಸ್ತಾರೆ ಅಲ್ವಾ? ಹೌದು ಹೌದು. ಮತ್ತೆ ನೀರು ಭೂಮಿಗೆ ಹಿಂಗ್ ಬೇಕು ಅಂದ್ರೆ ಭತ್ತದ ಕೃಷಿ ಮಾಡಬೇಕು. ಭತ್ತದ ಕೃಷಿ ಅಂದ್ರೆ ಬೇಸಿಗೆಯಲ್ಲಿ ಈಗ ನಾವು ನೀರಿನ ಅಭಾವ ಅಂತ ಹೇಳ್ತೀವಿ, ಎಲ್ಲ ಈಗ ಕಾಲು ಚರಂಡಿ ಮಾಡಿ ನೀರನ್ನ ಹರಿ ಬಿಡ್ತೀವಿ, ನೀರನ್ನ ಇಲ್ಲದಿಲ್ಲ. ಮಳೆ ಎಷ್ಟು ಬಂದರೂ ಆ ಸಮಯಕ್ಕೆ ಮಾತ್ರ ಸೀಮಿತ ಆಗಿರ್ತದೆ. ಹೌದು ಹೌದು, ಗದ್ದೆ ಮಾಡಿದ್ರೆ 6 ತಿಂಗಳು ಗದ್ದೆಯಲ್ಲಿ ನೀರು ಹಿಂಗಿರುತ್ತದೆ, ನಿಂತಿರೋದ್ರಿಂದ ಹಿಂಗುತ್ತೆ ಗದ್ದೆಯಲ್ಲಿ ನೀರು ಹಿಂಗುತ್ತದೆ. ಆವಾಗ ನೀರಿನ ಕುಡಿಯೋ ನೀರಿನ ಅಭಾವನು ಸ್ವಲ್ಪ ಕಡಿಮೆ ಕಡಿಮೆ ಆಗುತ್ತೆ, ಅಂತರ್ಜಲದ ಮಟ್ಟೆ ಹೆಚ್ಚಾಗ. ಹೌದು, ಅದೊಂದು ಅಂಶ. ಒಟ್ಟಾರೆ ನಿಮಗೆ ಕೃಷಿ ತೃಪ್ತಿ ಕೊಟ್ಟಿದೆ? ಹೌದು ಸರ್, ತೊಂದರೆ ಇಲ್ಲ, ಯಾಕೆಂದ್ರೆ ನಮ್ಮ ಹೆಚ್ಚಿನ ಸಮಯ ಕೃಷಿಗೆ ಕೊಡ್ತೀವಿ. ಖರ್ಚು ವೆಚ್ಚ ಹೋಲಿಸಿದ್ರೆ ಹೇಗನ್ಸುತ್ತೆ ಭತ್ತದ ಕೃಷಿ? ಭತ್ತದ ಕೃಷಿ ನಷ್ಟ ಆಗೋದಿಲ್ಲ, ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಸರಿ ಹೊಂದಿಸ್ಕೊಂಡು ಸ್ವಲ್ಪ ನಾವು ನೋಡ್ಕೊಳ್ಬೇಕು. ಮತ್ತೆ ಎಲ್ಲಾ ಕಾಳುಗಳಿಂದಲೇ ಮಾಡಿಸ್ಲಿಕ್ಕೆ ಆಗೋದಿಲ್ಲ, ನಾವು ಸ್ವಲ್ಪ ಕಾಳಜಿ ವಹಿಸ್ಬೇಕು, ನಾವು ಕೈ ಜೋಡಿಸಿ ಜೋಡಿಸಲೇಬೇಕಾಗುತ್ತೆ. ಕೆಲಸಗಾರರು ಮಾಡ್ತಾ ಇದ್ದಾಗಲೂ ಮಾಡ್ಬೇಕಾಗುತ್ತೆ, ಅವರು ಕೆಲಸಗಾರ ಇಲ್ದಾಗ್ಲೂ ನಾವೇ ಸ್ವಂತವಾಗಿ ಮಾಡ್ಬೇಕು, ನೋಡಿ ಏನೇನು ಮಾಡಬೇಕು ಅಂತ ಕೆಲಸ ನಾವು ಮಾಡ್ಬೇಕು, ತುರ್ತಾಗಿ ಮಾಡಲೇಬೇಕು, ಮಾಡಲೇಬೇಕು. ನಿಮ್ ಕಡೆ ಮಳೆನೂ ಜಾಸ್ತಿ, ಮಳೆ ಜಾಸ್ತಿ, ಹಾಗಾಗಿ ಭತ್ತದ ಗದ್ದೆ ನೋಡ್ತಲೇ ಇರಬೇಕು. ಮಳೆ ಬಂತಂದ್ರೆ ಸ್ವಲ್ಪ ನೋಡ್ಬೇಕಾಗ್ತದೆ, ಎಲ್ಲಿ ಕಟ್ಟೆ ಹೊಡಿತು, ನೀರೆಲ್ಲ ಕೊಚ್ಚೋದು, ಹೌದು ಗೊಬ್ಬರ ಕೊಚ್ಚೋಗೋದು. ಒಟ್ಟಾರೆ ಕೃಷಿ ತೃಪ್ತಿ ಕೊಟ್ಟಿದೆ, ತೃಪ್ತಿ ಕೊಟ್ಟಿದೆ. ಆತ್ಮೀಯ ರೈತ ಬಾಂಧವರೇ, ತಾವು ವೇಣುಕುಮಾರ್ ಅವರ ಈ ಭತ್ತದ ಕೃಷಿ ಅನುಭವಗಳನ್ನು ಇನ್ನೂ ಅವರಿಂದ ಕೇಳಿ ಸವಿಸ್ತಾರವಾಗಿ ತಿಳ್ಕೋಬೇಕು ಅಂದರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 9632403163. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9632403163. ತುಂಬ ಸಂತೋಷ ವೇಣುಕುಮಾರ್, ತಾವು ರಾಜ್ಯ ಮಟ್ಟಕ್ಕೆ 2ನೇ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರ ಈ ಮಳೆಯಾಶ್ರಿತ ಒಂದು ಭತ್ತದ ಬೆಳೆನಲ್ಲಿ. ತಮಗೆ ಮತ್ತೊಮ್ಮೆ ಅಭಿನಂದನೆಗಳು, ಮತ್ತು ನಮ್ಮ ನಿಲಯಕ್ಕೆ ಆಗಮಿಸಿ ನಿಮ್ಮ ಕೃಷಿ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ರೈತ ಬಾಂಧವರೇ, ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸುಗಂಧ ರಾಜ ಹೂವಿನ ಕೃಷಿ ಕುರಿತು ಡಾಕ್ಟರ್ ಮೀನಾಕ್ಷಿ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನ ಹಾಗೂ ಸೂಕ್ಷ್ಮ ನೀರಾವರಿ ಯೋಜನೆ ಕುರಿತು ಮಾಹಿತಿಯನ್ನು ಕೇಳಲಿದ್ದೀರಿ. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 22,500 ರೂಪಾಯಿಯಿಂದ 23,000 ರೂಪಾಯಿ, ಅರಬಿಕಾ ಚೆರಿ 19,900 ರೂಪಾಯಿಯಿಂದ 11,900 ರೂಪಾಯಿಯಿಂದ 13,400 ರೂಪಾಯಿ, ರೋಬಸ್ಟ ಪಾರ್ಚ್ಮೆಂಟ್ 17,500 ರೂಪಾಯಿಯಿಂದ 18,000 ರೂಪಾಯಿ, ರೋಬಸ್ಟ ಚೆರಿ 9,600 ರೂಪಾಯಿಯಿಂದ 10,400 ರೂಪಾಯಿ. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು. ಕೃಷಿತೋ ನಾಸ್ತಿ ದುರ್ಭಿಕ್ಷಾ. ಮಹಿಳೆಯರಿಗೆ ಎಲ್ಐಸಿ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ನಿಧನ ಸುದ್ದಿ. ಮಾದಾಪುರ ಕಿರುದಾಲೆ ಗ್ರಾಮತ್ರ ಪೌತಿ ಚಟ್ಟಿರ ಪಿ ಭೀಮಯ್ಯ ಅಂಡ ಮೋ ಚಟ್ಟಿರ ನವೀನ್ ಬಿದ್ದಪ್ಪ ಅಯ್ಯಂಗ ಇಂದು ಮರಣಪಟ್ಟಿತ್ತು. 55 ಬೈತ್ರ ಚಟ್ಟಿರ ನವೀನ್ ಬಿದ್ದಪ್ಪ ಅಂಡ ಆಗಿರಿ ಕಾರ್ಯ ನಾಳೆ ಮಜ್ಜಣ 11 ಗಂಟೆರ ಒಳಲು ಕಿರುದಾಲೆ ಗ್ರಾಮತ್ರ ಒಕ್ಕ ತೂಟಂಗಳತ್ತು ನಡಪ. ವಿರಾಜಪೇಟೆ ದೇವಣಗಿರಿ ಗ್ರಾಮದ ಬಿ ಎ ಶಂಕರ ಪೂಜಾರಿ ಅವರು ಇಂದು ನಿಧನರಾಗಿದ್ದಾರೆ. 62 ವರ್ಷದ ಶಂಕರ ಪೂಜಾರಿ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 9 ಗಂಟೆಗೆ ದೇವಣಗೇರಿಯ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪಿ. ಪ್ರಾಯೋಜಕರು ಅಂಬೇಕಲ್ಲು ಶ್ರೀ ಕುಶಾಲಪ್ಪ, ಶ್ರೀಮತಿ ಸುಶೀಲಾ, ಮಕ್ಕ ಜೀವನ್, ನವೀನ್, ವಿನೋದ್ ಹಂಗೆ ಸಂಸಾರ. ಸುದ್ದಿ ಜೊಂಪೆ ಓದ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಂದ. March 1 ನಾಳೆ ಐತವಾರ ಹೊತ್ತಾರೆ 11 ಗಂಟೆಗೆ ಪ್ಯಾಟಿನ ಗಾಂಧಿ ಭವನದಲ್ಲಿ ಶ್ರೀ ರೇಣುಕಾಚಾರ್ಯ ಜಯಂತಿ ನಡೆದದೆ. ಮುಖ್ಯ ನಿಂಟರಾಗಿ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಂಗಿ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜ್, ಶಾಸಕರು, ಜಿಲ್ಲಾಧಿಕಾರಿಗ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂಗೆ ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಇದೇ March 3 ಚಂದ್ರಗ್ರಹಣ ಬಗೆಯಲ್ಲಿ ಶ್ರೀ ಭಗಂಡೇಶ್ವರ ದೇವಾಲಯದಲ್ಲಿ ಹೊತ್ತಾರೆ 9 ಗಂಟೆಯಿಂದ ಇರುಳು 7:15 ಮುಟ್ಟ ದೇವರ ದರ್ಶನ ಇರ್ದುಳೆತ. ಭಕ್ತಾದಿಗ ಸಹಕರಿಸುವಂಗೆ ದೇವಾಲಯದ ಆಡಳಿತಾಧಿಕಾರಿಗ ತಿಳಿಸಿಯುಳು. ಕೊಡಗು ಜಿಲ್ಲೆಯಲ್ಲಿ March 1 ನಾಳೆ ಐತವಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಡೆಯಿಂದ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವ್ಯಾಪ್ತಿಲಿ ಚಾಕ್ರಿ ಮಾಡ್ತಿದ್ದ ವಸತಿ ಶಾಲೆಯಲ್ಲಿ ಹಂಗೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆನ ಏಕಲವ್ಯ ಮಾದರಿ ವಸತಿ ಶಾಲೆಯಲ್ಲಿ 6ನೇ ತರಗತಿಗೆ ಮೆರಿಟ್ ಆಧಾರದ ಮೇಲೆ ಪ್ರವೇಶ ಪರೀಕ್ಷೆ ನಡೆದಿದೆ. ಕೇಂದ್ರ ಸರ್ಕಾರದ ಯೋಜನೆಗ ಎಎಂ ಕಿಸಾನ್ ಬರ ಪರಿಹಾರ, ಬೆಂಬಲ ಬೆಲೆ ಹಂಗೆ ಬೇರೆ ಬೇರೆ ಯೋಜನೆಗಳ ಪ್ರಯೋಜನ ಪಡ್ಕೊಂಬಕ್ಕೆ ಕೇಂದ್ರ ಸರ್ಕಾರ ರೈತರಿಗೆ ಬ್ಯಾರೆ ಗುರುತಿನ ಸಂಖ್ಯೆನ ನೀಡಲಾದೆ. ಈ ಸೆಂಟ್ರಲ್ ಐಡಿ ರಚನೆಗೆ ಫ್ರೂಟ್ಸ್ ತತ್ರಾಂಶಲಿ ಇಕೆವೈಸಿ ಮಾಡಿಸುವುದು ಅವಶ್ಯ ಆವುಟು. ಹಂಗೆ ಜಮೀನಿನ ಎಲ್ಲಾ ಆರ್ಟಿಸಿಗಳ ಎಫ್ಐಡಿಗೆ ಸೇರ್ಪಡೆ ಮಾಡಿಕೆ, ಡಿಜಿಟಲ್ ಕನ್ಸೆಂಟ್ ನೀಡಕ್ಕೆ. ಇದರಿಂದ ರೈತರು ಆಧಾರ ಕಾರ್ಡ್ಗೆ ಲಿಂಕ್ ಆದ ಸಕ್ರಿಯ ಮೊಬೈಲ್ ಸಂಖ್ಯೆ ಮತ್ತು ಜಮೀನ್ ವಿವರಣೆಯೊಟ್ಟಿಗೆ ಹತ್ತಿರದ ಗ್ರಾಮ ಒನ್ ಕೇಂದ್ರನ ಸಂಪರ್ಕಿಸುವ ಹಂಗೆ ಮಡಿಕೇರಿ ಸಹಾಯಕ ಕೃಷಿ ನಿರ್ದೇಶಕರು ತಿಳಿಸಿಯೋಳು. ಕೊಡಗು ಗೌಡ ಸಮಾಜದ ಒಕ್ಕೂಟ ಮಡಿಕೇರಿ ಹಂಗೆ ಕೊಡಗಿನ ಎಲ್ಲಾ ಗೌಡ ಸಮಾಜಗಳ ಒಕ್ಕೂಟ ನಾಳೆ ಐತವಾರ ಹೊತ್ತಾರೆ 11 ಗಂಟೆಗೆ ವಿರಾಜಪೇಟೆ ಗೌಡ ಸಮಾಜಲ್ಲಿ ಅಭಿನಂದನೆ ಮತ್ತೆ ಕೃತಜ್ಞತೆ ಜಂಬರ ಏರ್ಪಾಡು ಮಾಡಿರೋತ ಗೊತ್ತಾಗುಟ್ಟು. 33x11 kV ಮೂರ್ನಾಡು ವಿದ್ಯುತ್ ಹಂಚುವ ಉಪಕೇಂದ್ರದಿಂದ ಹೊರವುವ F2 ನಾಪೊಕುಲ್ ಹಂಗೆ F5 ಹೊದ್ದೂರು ಫೀಡರ್ಲಿ March 1 ನಾಳೆ 10 ಗಂಟೆಯಿಂದ 5 ಗಂಟೆಗೆ ಮುಟ್ಟ ರಿಪೇರಿ ಕೆಲಸ ಇರದರಿಂದ ಹೊದ್ದೂರು, ಕಬಳಗೇರಿ, ಪೆರೂರು, ನಾಪೊಕ್ಲು ಟೌನ್, ಕೊಟ್ಟುಮುಡಿ, ಪಾಲೂರು, ಚೆರಿಯ ಪರಂಬು, ಹಳೆ ತಾಲೂಕು ಸುತ್ತಮುತ್ತ ವಿದ್ಯುತ್ ಇರ್ದುಳೆ. ಸಾರ್ವಜನಿಕರು ಸಹಕರಿಸುವ ಹಂಗೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಕೇಳಿಕೊಂಡಳು. ಕಕ್ಕಬೆ ಪಾಡಿ ಶ್ರೀ ಇಗ್ಗುತಪ್ಪ ದೇವಸ್ಥಾನದಲ್ಲಿ March 2 ಕುಂಬ್ಯಾರ್ ಕಲ್ಲಡ್ಚ ವಾರ್ಷಿಕ ಹಬ್ಬ ನಡೆದಿದೆ ಗೊತ್ತಾಗುಟ್ಟು. 2025-26 ಸಾಲಿನ ಮೆಟ್ರಿಕ್ ಕೋರ್ಸ್ಗಳಲ್ಲಿ ಅಭ್ಯಾಸ ಮಾಡುತ್ತಿದ್ದ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗ ಪ್ರವರ್ಗ 1, ಅಲೆಮಾರಿ 1, ಅರೆ ಅಲೆಮಾರಿ ವಿದ್ಯಾರ್ಥಿಗಳಿಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆನ ಬಗೆಯಲ್ಲಿ ನೀಡುತ್ತಿದ್ದ ಶುಲ್ಕ ಮರುಪಾವತಿ ಅವಶ್ಯಕ್ಕಾಗಿ ಆನ್ಲೈನ್ ಬಗೆಯಲ್ಲಿ ಅರ್ಜಿ ಹಾಕಿಕೆ March 5 ಮುಟ್ಟ ಮುಂದುವರಿಸಳೋತ್ತ ಹಿಂದುಳಿದ ಕಲ್ಯಾಣ ಅಧಿಕಾರಿ ದೀಪಕ್ ಅವು ತಿಳಿಸಿಯಳು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಇಲಾಖಾ ಸಹಾಯವಾಣಿ ಸಂಖ್ಯೆ 8050777004 ಸಂಪರ್ಕಿಸುವ ಹಂಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆನ ಅಧಿಕಾರಿಗ ಗೊತ್ತು ಮಾಡಿಯೋಳು. ಅಂಚೆ ಇಲಾಖೆನ ಆಡಳಿತ ಅಭಿವೃದ್ಧಿಗೆ ಹಂಗೆ ಟಪಾಲು ಹಂಚುವ ವ್ಯವಸ್ಥೆನ ಸರಿಯಾದ ಕ್ರಮಲಿ ಮಾಡದರ ದೃಷ್ಟಿಯಿಂದ ಕೊಡಗು ಅಂಚೆ ವಿಭಾಗದ ಕಚೇರಿನ ಪಿನ್ಕೋಡ್ನ ಬದಲಾವಣೆ ಮಾಡಲಾಗುತ್ತು. ಮಡಿಕೇರಿ ಪ್ರಧಾನ ಅಂಚೆ ಕಚೇರಿ

ಸುದ್ದಿ ಸಮಾಚಾರ ಓದಿನುಳು ಮಂಡುವಂಡ ಹರ್ಷಿತ್ ಪೊನ್ನಪ್ಪ. ಕೊಡವು ಒಕ್ಕಡೊಕ್ಕಡ ಹಾಕಿ ಕಳಿನ ಮೇಲೆ ಕೂಡಿಯಾಡಿತು, ನಲ್ಲ ಕಳೀರ ಪ್ರದರ್ಶನ ಕಾಟಿತು, ಆಯ್ಕೆದಾರಂಗಳುಂಡು ಆಯ್ಕೆ ಆಯಿತು. ಕೊಡವ ಹಾಕಿ ಅಕಾಡೆಮಿರ ಮೂಲಕ ಶಿಫಾರಸು ಪಡೆದ ವಿದ್ಯಾರ್ಥಿಯಕ್ಕೆ ಪದವಿ ಶಿಕ್ಷಣಕ್ಕೆ ವಿದ್ಯಾರ್ಥಿ ವೇತನ ಕೊಡಪಕ್ಕೆ ಕೇಳಿಪಟ್ಟ ಆರ್ವಿ ಯೂನಿವರ್ಸಿಟಿ ಮಿಂಜಕ್ಕೆ ಬಂದಿತ್ತು. ಕೊಡವ ಹಾಕಿ ಅಕಾಡೆಮಿ ಅಧ್ಯಕ್ಷ ಪಾಂಡಣ್ಣ ಬೋಪಣ್ಣಯ್ಯಂಗಡ ಪ್ರಯತ್ನತ್ರ ಫಲ ಆಯಿತು. ಈ ಸೌಲಭ್ಯ ಕೊಡಪಕ್ಕೆ ಆರ್ವಿ ಯೂನಿವರ್ಸಿಟಿ ಮೈಸೂರು ಕ್ಯಾಂಪಸ್ ಒಪ್ಪಿಗೆ ಕೊಡ್ತಿತ್ತು. ಹಾಕಿ ಕಳಿನ ಮೇಲೆ ಕೂಡಿಯಾಡಿತು, ನಲ್ಲ ಪೆದ ಮಾಡೋ ಪುರುಡು ಉಳ್ಳೋ ನಲ್ಲ ಹಾಕಿ ಕಳಿಕಾರ ವಿದ್ಯಾರ್ಥಿಯಕ್ಕೆ ಪದವಿ ಶಿಕ್ಷಣಕ್ಕೆ ಆರ್ವಿ ಯೂನಿವರ್ಸಿಟಿ ಪದವಿ ಶಿಕ್ಷಣ ಹತ್ರ ಶೇಕಡ 100% ಶುಲ್ಕತ್ನ ವಿದ್ಯಾರ್ಥಿ ವೇತನ ಹತ್ರ ಮೂಲಕ ಕೊಡ್ಪ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಪಿಂಜ ಕೊಡವ ಸಮಾಜ ಕುಟ್ಟ ಅಂಗಡ ಕೂಡ್ಕೂಟತ್ತು ಆಯೋಜನೆ ಮಾಡಿತಿಂಜ 2026 ಸಾಲರ ಗೌರವ ಪ್ರಶಸ್ತಿ ಪಿಂಜ ಕೊಡವ ಸಾಹಿತ್ಯ ಸಂಸ್ಕೃತಿರ ನಮ್ಮೆ ಕಾರ್ಯಕ್ರಮದಲ್ಲಿ ಮುಖ್ಯವೆಂದು ಆಯಿತು. ಮುಖ್ಯಮಂತ್ರಿ ಅಂಗಡ ಕಾನೂನು ಸಲಹೆಗಾರ ಪಿಂಜ ಶಾಸಕಗಳನ್ನು ಅರ್ಜಿ ಕೊಟ್ಟರೆ ಸ್ಪೊನ್ನಣ್ಣಯ್ಯಂಗ ಕೂಡಿಯಾಡಿತಿಂಜತ್ತು. ಪೊನ್ನಂಪೇಟೆ ತಾಲೂಕರ ಕುಟ್ಟ ಗ್ರಾಮ ಹತ್ರ ಕೊಡವ ಸಮಾಜದ ಸಭಾಭಾಡಿಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಯಿತು.